ಸ್ವರೂಪಾನುಸಂಧಾನಾಷ್ಟಕಂ ತಪೋಯಜ್ಞ ದಾನಾದಿಭಿಃ ಶುದ್ಧ ಬುದ್ಧಿಃ ವಿರಕ್ತೋ ನೃಪಾದೇ ಪದೇ ತುಚ್ಛ ಬುದ್ಧ್ಯಾ ಪರಿತ್ಯಜ್ಯ ಸರ್ವಂ ಯದಾಪ್ನೋತಿ ತತ್ವಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ದಯಾಲುಂ ಗುರುಂ ಬ್ರಹ್ಮನಿಷ್ಠಂ ಪ್ರಶಾಂತಂ ಸಮಾರಾಧ್ಯ ಭಕ್ತ್ಯಾ ವಿಚಾರ್ಯ ಸ್ವರೂಪಂ ಯದಾಪ್ನೋತಿ ತತ್ವಂ ನಿದಿಧ್ಯಾಸ್ಯ ವಿದ್ವಾನ್ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಯದಾನಂದರೂಪಂ ಪ್ರಕಾಶಸ್ವರೂಪಂ ನಿರಸ್ತ ಪ್ರಪಂಚಂ ಪರಿಚ್ಛೇದಹೀನಂ ಅಹಂ ಬ್ರಹ್ಮ ವೃತ್ಯೇಕ ಗಮ್ಯಂ ತುರೀಯಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಯದಜ್ಞಾನತೋ ಭಾತಿ ವಿಶ್ವಂ ಸಮಸ್ತಂ ವಿನಷ್ಟಂಚ ಸದ್ಯೋ ಯದಾತ್ಮ ಪ್ರಬೋಧೇ ಮನೋವಾಗತೀತಂ ವಿಶುದ್ಧಂ ವಿಮುಕ್ತಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ನಿಷೇಧೇ ಕೃತೇ ನೇತಿ ನೇತೀತಿ ವಾಕ್ಯೈಃ ಸಮಾಧಿಸ್ಥಿತಾನಾಂ ಯದಾ ಭಾತಿ ಪೂರ್ಣಂ ಅವಸ್ಥಾತ್ರಯಾತೀತಮದ್ವೈತಮೇಕಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಯದಾನಂದಲೇಶೈಃ ಸಮಾನಂದಿ ವಿಶ್ವಂ ಯದಾ ಭಾತಿ ಸತ್ವೇ ತದಾ ಭಾತಿ ಸರ್ವಂ ಯದಾಲೋಚಿತೇ ಹೇಯಮನ್ಯತ್ ಸಮಸ್ತಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಅನಂತಂ ವಿಭುಂ ಸರ್ವಯೋನಿಂ ನಿರೀಹಂ ಶಿವಂ ಸಂಗಹೀನಂ ಯದೋಂಕಾರಗಮ್ಯಂ ನಿರಾಕಾರಮತ್ಯುಜ್ವಲಂ ಮೃತ್ಯುಹೀನಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಯದಾನಂದ ಸಿಂಧೌ ನಿಮಗ್ನಃ ಪುಮಾನ್ ಸ್ಯಾತ್ ಅವಿದ್ಯಾವಿಲಾಸ ಸಮಸ್ತ ಪ್ರಪಂಚಃ ತದಾ ನಃ ಸ್ಫುರತ್ಯದ್ಭುತಂ ಯನ್ನಿಮಿತ್ತಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಸ್ವರೂಪಾನುಸಂಧಾನ ರೂಪಾಂ ಸ್ತುತಿಂ ಯಃ ಪಠೇದಾದರಾತ್ ಭಕ್ತಿ ಭಾವೋ ಮನುಷ್ಯಃ ಶೃಣೋತೀಹ ವಾ ನಿತ್ಯಮುದ್ಯುಕ್ತ ಚಿತ್ತಃ ಭವೇತ್ ವಿಷ್ಣುರತ್ರೈವ ವೇದ ಪ್ರಮಾಣಾತ್ ಭವೇದ್ ವಿಷ್ಣುರತ್ರೈವ ವೇದ ಪ್ರಮಾಣಾತ್